ಐಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಳಿಗಾಲದಲ್ಲಿ ಹಿಪ್ಪುನೇರಳೆಗೆ ತಗುಲುವ ರೋಗಗಳು ಹಾಗೂ ಕೀಟಗಳ ನಿರ್ವಹಣೆ ಕುರಿತು ಡಾ ಮಂಜುನಾಥ್ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಗೌಡ. ನಮಸ್ಕಾರ. ನಾವು ಹಿಪ್ಪುನೇರಳೆ ಬೆಳೆಯನ್ನು ಬೆಳೆಯುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಹೌದು, ಅದರಲ್ಲಿ ಈ ರೋಗ ಮತ್ತು ಕೀಟಗಳ ಸಮಸ್ಯೆ ಬಹಳ ಮುಖ್ಯವಾದಂಥದ್ದು. ಖಂಡಿತವಲ್ಲ. ಮತ್ತು ಈ ಒಂದು ಕೀಟ ಮತ್ತು ರೋಗಗಳು ವಿವಿಧ ಕಾಲಗಳಲ್ಲಿ ವಿವಿಧ ಒಂದು ತೊಂದರೆಯನ್ನು ಕೊಡ್ತವೆ. ಬೇರೆ ಬೇರೆ ಕೀಟಗಳು ಕೂಡ ರೋಗಗಳು ಕೂಡ ಬರ್ತವೆ. ತಾವಿವತ್ತು ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಹಿಪ್ಪುನೇರಳೆ ಬೆಳೆಗೆ ಬರುವಂಥ ರೋಗಗಳು ಮತ್ತು ಆ ಕೀಟಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತವಲ್ಲ ಮಾಡ್ಕೊಡೋಣ. ಈಗ ಮುಖ್ಯವಾಗಿ ಚಳಿಗಾಲದಲ್ಲಿ ಹಿಪ್ಪುನೇರಳೆ ಬೆಳೆಗೆ ಬರುವಂಥ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಚಳಿಗಾಲದಲ್ಲಿ ಹಿಪ್ಪುನೇರಳೆ ಬೆಳೆಗೆ ಬರುವಂಥ ಮುಖ್ಯ ರೋಗಗಳು ಅಂತಂದರೆ ಬೂದಿ ರೋಗ, ಎಲೆ ತುಕ್ಕು ರೋಗ, ಕಾಂಡಕ್ಕೆ ಬರುವಂಥ ಕ್ಯಾಂಕರ್ ರೋಗ, ಮತ್ತು ಬೇರೆಗೆ ಬರುವಂಥ ಕಪ್ಪು ಕೊಳ್ಳೆ ರೋಗಗಳು. ಇವು ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡುಬರುವಂಥ ರೋಗಗಳು. ಈಗ ಬೂದಿ ರೋಗ ಅಂತ ತಾವು ತಿಳಿಸ್ಕೊಟ್ರಿ, ಈ ಬೂದಿ ರೋಗ ಕಂಡುಬರುವಂಥ ಕಾಲ ಯಾವುದು ಅಂತೀರಿ? ಬೂದಿ ರೋಗ ಕಂಡುಬರುವಂಥ ಕಾಲ ಅಕ್ಟೋಬರ್ ತಿಂಗಳಿಂದ ಶುರುವಾಗಿ ಜನವರಿ ತಿಂಗಳವರೆಗೂ ಇರುತ್ತೆ. ಉಷ್ಣಾಂಶ 20-24 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಲುಪಿದಾಗ ಅಂಥ ಸಮಯದಲ್ಲಿ ಬೂದಿ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪಶ್ಚಿಮ ಘಟ್ಟಗಳಲ್ಲಂತೂ ಈ ರೋಗ ಅತಿ ಹೆಚ್ಚು. ನೆರಳು ಮತ್ತು ಒತ್ತಾಗಿ ಬೆಳೆದಿರುವಂಥ ತೋಟಗಳಲ್ಲಿ ಬೂದಿ ರೋಗ ಕಂಡುಬರುತ್ತೆ, ಜಾಸ್ತಿನೇ ಕಂಡುಬರುತ್ತೆ. ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಸಾರಜನಕ ರಸಗೊಬ್ಬರ ಏನಾದ್ರು ಕೊಟ್ಟರೆ ಅಲ್ಲಿ ಎಲೆಗಳಲ್ಲಿ ತೇವಾಂಶ ಹೆಚ್ಚಾಗಿ ಪರಿಸರದಲ್ಲೂ ಕೂಡ ತೇವಾಂಶ ಹೆಚ್ಚಿದ್ದಾಗ ಈ ರೋಗ ಸುಲಭವಾಗಿ ಬಂದ್ಬಿಡುತ್ತೆ. ಇನ್ನು ಈ ಬೂದಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಾ? ಪ್ರಮುಖವಾಗಿ ಇದು ಬಲ್ತಿರುವಂಥ ಎಲೆಗಳಲ್ಲಿ ಬರುವಂಥ ಒಂದು ರೋಗ. ಎಲೆ ತಳಭಾಗದಲ್ಲಿ ಕೆಳಗಡೆಗೆ ಸ್ವಲ್ಪ ಬೂದಿ ಸಿಂಪಡಿಸಿದಂತೆ ಮಚ್ಚೆಗಳು ಕಾಣಿಸ್ಕೊಳ್ತವೆ, ಕ್ರಮೇಣ ಅವು ದೊಡ್ಡದಾಗ್ತವೆ. ಅದಕ್ಕೆ ಪೂರಕವಾಗಿ ಎಲೆ ಮೇಲ್ಗಡೆಗೆ ಅರಿಶಿನ ಬಣ್ಣ ಕಾಣಿಸ್ಕೊಳ್ಳುತ್ತೆ. ರೋಗ ಪೀಡಿತ ಎಲೆಗಳನ್ನು ನಾವೇನಾದರೂ ಕೈಯಲ್ಲಿ ಮುದುಡಿದ್ರೆ ಬಹಳ ಸುಲಭವಾಗಿ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಇದು ಮುಖ್ಯವಾಗಿರುವಂತಹ ಲಕ್ಷಣಗಳು. ಇನ್ನು ಈ ಬೂದಿ ರೋಗದ ನಿರ್ವಹಣೆಗೆ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತೀರಾ? ನಾವು ಆದಷ್ಟು ತೇವಾಂಶ ಮತ್ತೆ ಈ ನೆರಳನ್ನು ಕಡಿಮೆಗೊಳಿಸುವಂಥ ಕ್ರಮಗಳನ್ನು ಕೈಗೊಂಡ್ರೆ ಬೂದಿ ರೋಗಕ್ಕೆ ನಾವು ಸಾಕಷ್ಟು ಮೊದಲನೇ ಹಂತದಲ್ಲಿ ನಾವು ನಿರ್ವಹಣೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ನಾವು ಹೆಚ್ಚಿನ ಸ್ಥಳಾವಕಾಶ ಕೊಡುವಂಥ ತೋಟಗಳನ್ನ ನಾವು ನಿರ್ಮಾಣ ಮಾಡ್ಕೋಬೇಕು. ಸಾಲಿಂದ ಸಾಲಿಗಾಗಲಿ, ಗಿಡದಿಂದ ಗಿಡಕ್ಕಾಗಲಿ ಹೆಚ್ಚಿನ ಅಂತರ ಕೊಡೋದ್ರಿಂದ ಗಾಳಿ ಚೆನ್ನಾಗಿಡುತ್ತೆ, ಸೂರ್ಯನ ಕಿರಣಗಳು ಚೆನ್ನಾಗಿ ತೋಟದೊಳಗಡೆ ಬೀಳುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೂದಿ ರೋಗ ಬರುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ಇನ್ನು ತೀವ್ರತೆ ಹೆಚ್ಚಾದಾಗೆಲ್ಲ ನಾವು ಇದಕ್ಕೆ ರಾಸಾಯನಿಕಗಳನ್ನ ಬಳಸ್ಕೋಬಹುದು. ಕಾರ್ಬೆಂಡೆಜಿಮ್ ಅಥವಾ ಬಿನಾಮಿಲ್ ಅಂತ ಏನು ಶಿಲೀಂಧ್ರನಾಶಕಗಳೇನು ಸಿಗ್ತವಲ್ಲ ಅದನ್ನ ಒಂದು ಲೀಟರ್ಗೆ ಒಂದು ಗ್ರಾಮ್ನಂತೆ ನೀರಿನಲ್ಲಿ ಸಿಂಪಡಿಸಿ ನಾವು ಕಟಾವು ಮಾಡಿದಾಗ ಮುನ್ನೆಚ್ಚರಿಕೆ ಕ್ರಮವಾಗಲಾದರೂ ಒಂದು 15-20 ದಿನಗಳ ನಂತರ ಇದನ್ನು ಸಿಂಪರಣೆ ಮಾಡಬಹುದು. ಇನ್ನು ತೀವ್ರತೆ ಜಾಸ್ತಿ ಇದ್ರೆ ಮತ್ತೆ ಒಂದು 10-15 ದಿನ ಬಿಟ್ಟು ಇನ್ನೊಮ್ಮೆ ಸಿಂಪರಣೆ ಮಾಡಬಹುದು. ಆದರೆ ಸಿಂಪರಣೆ ಮಾಡಿದಾಗ ನಾವು ಒಂದು ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ರೇಷ್ಮೆ ಹುಳುಗಳು ನಾವೇನಾದ್ರು ಸೊಪ್ಪು ಕೊಡೋದಾದ್ರೆ ಒಂದು 15 ದಿನ ನಾವು ಅವಧಿ ಬಿಟ್ಟು ನಂತರ ಅದನ್ನ ಕೊಯ್ಲು ಮಾಡಬೇಕು. ಕೊಯ್ಲು ಮಾಡಿ ಕೊಡಬೇಕಾಗುತ್ತೆ. ಸುರಕ್ಷಿತ ಅವಧಿ ಅಂತ ನಾವು ಇನ್ನೊಂದು ತಾವು ತಿಳಿಸಿದ್ದು ಚಳಿಗಾಲದಲ್ಲಿ ಹಿಪ್ನೇಳಿಗೆ ಬರುವಂತ ಮುಖ್ಯವಾದ ರೋಗ ಅಂದ್ರೆ ತುಕ್ಕು ರೋಗ ಅಂತಂದು. ಈ ತುಕ್ಕು ರೋಗ ಕಂಡುಬರುವಂತ ಕಾಲ ಯಾವುದು ಅಂತೀರಿ? ತುಕ್ಕು ರೋಗ ಕಂಡು ಬರುವಂತ ಕಾಲ ಚಳಿಗಾಲದಲ್ಲೇ ಹೆಚ್ಚು. ಇದು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲೇ ಪ್ರಾರಂಭ ಆಗುತ್ತೆ. ಯಾವಾಗ ನಾವು ಮಳೆಗಳು ಕಡಿಮೆ ಆಗುತ್ತೋ, ಮಳೆ ಕಡಿಮೆ ಆಗಿ ನಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ, ಅಂತ ಟೈಮಲ್ಲಿ ಶುರುವಾಗಿ ಫೆಬ್ರವರಿ ತಿಂಗಳು ಇದು ಇದ್ದೇ ಇರುತ್ತೆ. ನವೆಂಬರಲ್ಲಿ ಇದು ಹೆಚ್ಚಾಗಿರುತ್ತೆ. ನವೆಂಬರಿಂದ ಜನವರಿ ಒಂದು ತಿಂಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಲಕ್ಷಣಗಳ ಬಗ್ಗೆ ಮಾತಾಡೋದಾದ್ರೆ, ಪ್ರಾರಂಭದಲ್ಲಿ ಎಲೆಗಳ ಮೇಲೆ ತಿಳಿ ಕಂದು ಬಣ್ಣದ ಸಣ್ಣ ಸಣ್ಣ ಸೂಜಿ ಮೊನೆಯ ಅಷ್ಟೇ ಇರುವಂತಹ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಪ್ರಾರಂಭದಲ್ಲಿ ಮಾತ್ರ ಅವು ಒಂದಕ್ಕೊಂದು ಕೂಡ್ಕೊಳ್ತವೆ. ಅದಾದ್ಮೇಲೆ ಎಲೆ ಅಂಚುಗಳು ಒಣದ ರೀತಿಯಾಗಿ ಮೇಲ್ಗಡೆಗೆ ಮಡಚಿಕೊಳ್ತವೆ, ಮುದುರಿಕೊಳ್ತವೆ. ರೋಗ ಜಾಸ್ತಿ ಆಗ್ತಿದ್ದಂಗೆ ಎಲೆಗಳೆಲ್ಲ ಉದುರೋಗ್ತವೆ. ಈ ತೀವ್ರತೆ ಹೆಚ್ಚಾದಾಗ ಎಲೆಗಳೆಲ್ಲ ಉದುರೋಗ್ತವೆ. ಇನ್ನು ಈ ತುಕ್ಕು ರೋಗದ ನಿರ್ವಹಣೆ ಹೇಗೆ ಅಂತೀರಿ? ಆದಷ್ಟು ನಾವು ಎಲೆಗಳನ್ನ ಸರಿಯಾದ ಸಮಯಕ್ಕೆ ಕೊಯ್ಲು ಮಾಡಿ ರೇಷ್ಮೆ ಹುಳು ಸಾಕಾಣಿಕೆ ಬಳಸ್ಕೊಂಡ್ಬಿಡ್ಬೇಕು. ಜಾಸ್ತಿ ಬಲಿಯೋದಕ್ಕೆ ಬಿಡಬಾರ್ದು. ನಾವೇನ್ ಹೇಳ್ತೀವಿ, ಕಟಾವ್ ಮಾಡಿದ್ಮೇಲೆ 35-40 ಅತಿ ಹೆಚ್ಚಿನ 45 ದಿನದೊಳಗಡೆ ನಾವು ರೇಷ್ಮೆ ಹುಳು ಸಾಕಾಣಿಕೆ ಎಲೆಯನ್ನ ನಾವು ಕೊಯ್ಲು ಮಾಡಬೇಕು ಅಂತ ಹೇಳ್ತೀವಿ. ಕಾರಣಾಂತರಗಳಿಂದ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ಮುಂದಕ್ಕೆ ಹೋಗುತ್ತೆ. ಅಂತ ಸಮಯದಲ್ಲಿ ಇದು ಬರುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಆದಷ್ಟು ಬೇಗ ನಾವು ಎಲೆ ಕೊಯ್ಲು ಮಾಡುವಂಥದ್ದು ಒಂದು. ಇನ್ನು ತೀವ್ರತೆಗೆ ಅನುಗುಣವಾಗಿ ನಾವು ಕಾರ್ಬನ್ ಡೈಜಿಮು ಬೆನೋಮಿಲ್ ಇದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು, ಅಥವಾ ಕ್ಲೋರೋಥೆನೋಲಿಲ್ ಕವಾಚ್ ಅಂತ ನಮಗೆ ಸಿಗುತ್ತೆ, ಶಿಲೀಂಧ್ರನಾಶಕ ಸಿಗುತ್ತೆ, ಕ್ಯಾಪ್ಟನ್ ಅಂತ ಸಿಗುತ್ತೆ, ಇವು 4ರಲ್ಲಿ ಯಾವ್ದಾದ್ರು ಒಂದು 1-2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕು. ಇದಾಗಲೇ ಹೇಳದಂತೆ ಒಂದು ತೀವ್ರತೆಗೆ ಅನುಗುಣವಾಗಿ 15 ದಿವಸಕ್ಕೆ ಮತ್ತೊಮ್ಮೆ ಮಾಡುವಂಥದ್ದು. ಆಮೇಲೆ ಕೊನೆ ಸಿಂಪರಣೆ ಆದರೆ ಅದ ನಂತರ 15 ದಿನಗಳ ನಂತರ ನಾವು ಸುರಕ್ಷತಾ ಅವಧಿ ಪಾಲನೆ ಮಾಡಿ ರೇಷ್ಮೆ ಹುಳುಗಳು ನಾವು ಸೊಪ್ಪು ಕೊಡುವಂಥದ್ದು. ಇದು ಮುಖ್ಯವಾಗಿ ತುಕ್ಕು ರೋಗದ ಬಗ್ಗೆ ಇರುವಂತ ನಿರ್ವಹಣೆ ಕ್ರಮಗಳು. ಇನ್ನು ಕಾಂಡದ ಕ್ಯಾಂಕರ್ ಕೂಡ ಬರುತ್ತೆ ಚಳಿಗಾಲದಲ್ಲಿ ಹಿಪ್ನೇಳೆ ಬೆಳಗ್ಗೆ ಅಂತ ತಾವು ಹೇಳಿದ್ರಿ. ಇದು ಮುಖ್ಯವಾಗಿ ಯಾವ್ಯಾವ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ? ಇದು ಕಾಂಡದ ಕ್ಯಾಂಕರ್ ವರ್ಷವಿಡೀ ಬರುವಂತ ರೋಗ ಆದ್ರೂ ಚಳಿಗಾಲದಲ್ಲಿ ಇದರಲ್ಲಿ ಹಾವಳಿ ಜಾಸ್ತಿ ಇರುತ್ತೆ. ಅದರಲ್ಲೂ ಸಸಿ ಮಡಿಗಳೇನಾದ್ರೂ ಆ ಕಾಲದಲ್ಲಿ ಮಾಡಿದ್ರೆ ಸಸಿ ಮಡಿಗಳಲ್ಲಿ ಇದು 30-80% ಹಾನಿ ಉಂಟಾಗುತ್ತೆ. ಹಾಗಾಗಿ ಈ ಕಾಂಡದ ಕ್ಯಾಂಕರ್ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಸಸಿ ಮಡಿಗಳಲ್ಲಿ ಗಮನಿಸಿದಾಗ ನಾವು ಪ್ರಮುಖವಾಗಿ ಕಾಣುವಂತ ಲಕ್ಷಣ ಅಂತಂದ್ರೆ, ನೆಟ್ಟಿರುವಂತ ಕಡ್ಡಿಗಳು ಚಿಗುರುಳಿಯೋದಿಲ್ಲ, ಅಥವಾ ಚಿಗುರು ಹೊಡೆದಿದ್ರು ಕೂಡ ಇದ್ದಕ್ಕಿದ್ದಂಗೆ ತಕ್ಷಣ ಹಳದಿ ಬಣ್ಣಕ್ಕೆ ತಿರುಗಿಬಿಡ್ತವೆ. ಮತ್ತೆ ರೋಗಗ್ರಸ್ತ ಕಡ್ಡಿಗಳ ಮೇಲ್ ತುದಿಗಳು ಒಣಗಕ್ಕೆ ಶುರು ಆಗ್ತವೆ. ಅವು ಮತ್ತೆ ರೋಗಗ್ರಸ್ತ ತೊಗಟೆಗಳ ಮೇಲೆ ಸಣ್ಣ ತೊಗಟೆಗಳು ಇರ್ತವಲ್ಲ, ಅದರ ಮೇಲೆ ಕಂದು ಬಣ್ಣದ್ದು ಅಥವಾ ಕಪ್ಪು ಬಣ್ಣದ್ದು ಉಬ್ಬಿದಂತ ಒಂದು ರಚನೆಗಳು ಕಾಣಿಸ್ಕೊಳ್ತವೆ. ಇಂಥ ಕಡ್ಡಿಗಳು ತೊಗಟೆ ಕೊಳ್ತೋಗುತ್ತೆ, ಮತ್ತೆ ಸುಲಭವಾಗಿ ಅವು ಬೇರ್ಪಡ್ತವೆ. ಆ ಬೇರ್ಪಟ್ಟಂತ ತೊಗಟೆ ಒಳಗಡೆಗೆ ನಮಗೆ ಈ ಕಪ್ಪು ಬಣ್ಣದ ಶಿಲೀಂಧ್ರಗಳ ಎಳೆಗಳು ಕಾಣಿಸ್ಕೊಳ್ತವೆ, ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ರೋಗ ಬಂದಾಗ ತೊಗಟೆ ಮೇಲ್ಗಡೆಯಿಂದ ಒಣಗೋದಕ್ಕೆ ಶುರುವಾದ್ರೆ ಅದು ಕೆಳಗಡೆ ಒಣಕೊಂಡು ಹೋಗುತ್ತೆ. ಇದು ಮುಖ್ಯವಾಗಿರುವಂತ ಲಕ್ಷಣಗಳು. ಅಂದ್ರೆ ಇದರಿಂದ ಆ ಒಂದು ಸಸ್ಯದ ಒಂದು ವಿವಿಧ ಚಟುವಟಿಕೆಗಳಿಗೆ ನೀಡುವಂತ ನೀರು ಅಥವಾ ಲವಣಗಳು ಅಥವಾ ಬೇಕಾದಂತ ಪೋಷಕಾಂಶಗಳು ಚಿಗುರುಡಿಯೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಕಡ್ಡಿಗಳು ಚಿಗುರಿದ್ರು ಕೂಡ ಮತ್ತೆ ಬಾಡಿ ಒಣಗೋಗ್ತವೆ. ಇದು ಸಸಿ ಮಡಿಗಳಲ್ಲಿ ಕಂಡು ಬರುವಂತ ಲಕ್ಷಣಗಳು. ಇದಲ್ಲದೆ ನಾವು ಈಗಾಗಲೇ ಸ್ಥಾಪನೆ ಆಗಿರುವಂತಹ ತೋಟಗಳಲ್ಲೂ ಕೂಡ ಕಟಾವು ಮಾಡ್ತೀವಲ್ಲ, ಕಟಾವು ಮಾಡಿದ ಸಮಯದಲ್ಲಿ ಈ ಒಂದು ರೋಗ ಕಂಡು ಬರುವ ಸಾಧ್ಯತೆ ಇದ್ದೇ ಇರುತ್ತೆ. ಕಾಂಡದ ಕ್ಯಾಂಕರ್ ಅಂತ ಸಮಯದಲ್ಲಿ ಏನ್ ಗಮನಿಸಬಹುದು ಅಂತಂದ್ರೆ, ಎಲೆ ಮಗ್ಗುಗಳು ಸಾಯೋದಕ್ಕೆ ಶುರುವಾಗ್ತವೆ. ಅಂದ್ರೆ ಇವು ಗೇಣು ಅಥವಾ ಇದೆಂತೀವಲ್ಲ, ಆ ಮಗ್ಗುಗಳು ಸಾಯೋದಕ್ಕೆ ಶುರುವಾಗ್ತವೆ. ಚಿಗುರು ಬಾಡೋದಕ್ಕೆ ಶುರುವಾಗುತ್ತೆ, ಚಿಗುರು ಹೊಡೆದ್ರು ಅದನ್ನು ಬಾಡೋದಕ್ಕೆ ಶುರುವಾಗುವಂತ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇಂತಹ ಸಸ್ಯಗಳನ್ನ ನಾವೇನಾದ್ರು ನೋಡಿದಾಗ ಕಾಂಡದ ತುದಿಗಳು ಬಣ್ಣವನ್ನು ಕಳೆದುಕೊಂಡು ಅವು ಒಣಗಿರುವಂತ ಲಕ್ಷಣ ತೋರಿಸ್ತವೆ. ಈ ಭಾಗದಲ್ಲಿ ತೊಗಟೆ ಮತ್ತೆ ಸೀಳೋದಕ್ಕೆ ಶುರುವಾಗುತ್ತೆ, ಅಲ್ಲೂ ಕೂಡ ನಾವು ಉಬ್ಬದಂತ ಲಕ್ಷಣಗಳು ಕಾಣುತ್ತೆ. ಅಲ್ಲಿ ಕೂಡ ತೊಗಟೆ ಬೇರ್ಪಡುವಂಥದ್ದು ಮತ್ತೆ ತೊಗಟೆ ಒಳಗಡೆಗೆ ಈ ಶಿಲೀಂಧ್ರ ಬೆಳೆದಿರುವಂತ ಲಕ್ಷಣಗಳು ಕೂಡ ನಾವು ನೋಡಬಹುದು. ಇವು ಮುಖ್ಯವಾದ ಲಕ್ಷಣಗಳು ವಿಶೇಷವಾಗಿ ಈ ಬೆಳೆದಂತ ತೋಟಗಳಲ್ಲಿ. ಇನ್ನ ಈ ಕಾಂಡದ ಕ್ಯಾಂಕರ್ ರೋಗವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತೀರಿ? ಈಗ ಸಸಿ ಮಡಿಗಳಲ್ಲಿಯೇ ರೋಗರಸ್ತ ಸಸಿಗಳನ್ನು ನಾವು ಆರಿಸಿ ಸುಟ್ಟಾಕ್ಬಿಡಬೇಕು. ಯಾಕೆಂತಂದ್ರೆ ಶಿಲೀಂಧ್ರದಿಂದ ಬರುವಂತಹ ಬೀಜಗಳು ಸುಲಭವಾಗಿ ಗಾಳಿಯಲ್ಲಿ ಹರಡೋದ್ರಿಂದ ಆದಷ್ಟು ನಾವು ಅಂತ ರೋಗ ಪೀಡಿತ ಯಾವುದೇ ಒಂದು ಸಸಿಯಾಗಿರ್ಬೋದು ಅಥವಾ ಕಡ್ಡಿ ತೊಗಟೆ ಏನಾದರೂ ಆಗಿರ್ಬೋದು ಅದನ್ನ ಸುಟ್ಟಾಕ್ಬಿಡಬೇಕು. ತೋಟದ ಬದಿಯಲ್ಲಿ ನಾವು ಕಟಾವು ಮಾಡಿದಂಥ ಕಡ್ಡಿಗಳನ್ನು ಅಥವಾ ರೆಂಬೆಗಳನ್ನು ಶೇಖರಣೆ ಮಾಡಬಾರದು. ಶೇಖರಣೆ ಅದನ್ನು ಆದಷ್ಟು ನಾವು ಕಾಂಪೋಸ್ಟ್ ಮಾಡಿ ನಂತರ ಬೇಕಾದ್ರೆ ನಾವು ಇತರೆ ಬೆಳೆಗಳಿಗೋ ಅಥವಾ ಚೆನ್ನಾಗಿ ಕಾಂಪೋಸ್ಟ್ ಚೆನ್ನಾಗಿ ಕಾಂಪೋಸ್ಟ್ ಮಾಡೋದಾದ್ರೆ ನಾವು ಹಿಪ್ಪನೆಲೆ ತೋಟಕ್ಕೆ ಕೂಡ ಗೊಬ್ಬರವಾಗಿ ಉಪಯೋಗಿಸ್ಕೊಳ್ಬೋದು. ಹಾಗೆ ಒಂದೇ ಸಸಿ ಮಡಿಯಲ್ಲಿ ಸತತವಾಗಿ ನಾವು ಪ್ರತಿ ವರ್ಷವೂ ಅಥವಾ ಪ್ರತಿ ಬಾರಿಯೂ ನಾವು ಸಸಿಗಳನ್ನ ಉತ್ಪಾದನೆ ಮಾಡೋದನ್ನ ಕಡಿಮೆ ಮಾಡಬೇಕು. ಒಂದೇ ಸ್ಥಳದಲ್ಲಿ ಮಾಡಬಾರದು, ತಪ್ಪಿಸಬೇಕು. ಅದನ್ನ ಕತ್ತರಿಸಿದ ಕಾಂಡಗಳು ನಾಟಿ ಮಾಡೋದಕ್ಕೆ ಮೊದಲು ಸಸಿ ಮಡಿ ಮಾಡೋದಕ್ಕೆ ಏನು ರೆಂಬೆಗಳನ್ನ ಕಟಾವು ಮಾಡ್ತೀವಲ್ಲ ಮೂರಿಂದ ನಾಲ್ಕು ಅಂಗಳಕ್ಕೆ, ಅವುಗಳನ್ನ ನಾವು 30 ನಿಮಿಷ ಕಾಲ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕ ಕಾರ್ಬನ್ ಡೆಜಿಮ್ ಅಥವಾ ಬೆನಾಮಿಲ್ 1 ಲೀಟರ್ಗೆ 1 ಗ್ರಾಮ್ ಹಾಕೊಂಡಂತ ಒಂದು ದ್ರಾವಣದಲ್ಲಿ ಅದ್ದು ಬಿಟ್ಟು ನಂತರ ನಾವು ಅದನ್ನ ನಾಟಿ ಮಾಡಬೇಕು. ಆಮೇಲೆ ಚಳಿಗಾಲದಲ್ಲಿ ಈ ಒಂದು ರೋಗ ಬರುವಂತ ಸಾಧ್ಯತೆ ಇರೋದ್ರಿಂದ ಅದಾದ ನಂತರ ಒಂದು 15 ದಿನಕ್ಕೆ ಚಿಗುರು ಹೊಡೆದ ಮೇಲೆ ಮತ್ತೆ ಇನ್ನೊಂದೊಮ್ಮೆ ಇದೇ ಶಿಲೀಂಧ್ರ ನಾಶಕವನ್ನು ಅಂದ್ರೆ ಬೆವ್ಯಾಸ್ಟಿನ್ ಆಗ್ಬೋದು ಅಥವಾ ಬೆನಾಮಿಲ್ ಆಗ್ಬೋದು 1 ಲೀಟರ್ 1 ಗ್ರಾಮ್ಗೆ ಈ ಪ್ರಮಾಣದಲ್ಲಿ ನೀರು ಸೇರಿಸಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ರೋಗದ ಹತೋಟಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ತೋಟಗಳಲ್ಲಿ ನಾವು ಪ್ರತಿ ಸಾರಿ ರೆಂಬೆ ಕಟಾವು ಮಾಡಿ ಮುಗಿದ ಮೇಲೆ ಸಾಕಾಣಿಕೆ ಎಲ್ಲ ಮುಗಿದ ಮೇಲೆ ಕಟಾವ್ ಆಗಿದ ತಕ್ಷಣ ನಾವೇನ್ ಮಾಡಬಹುದು, ಇದೇ ಕಾರ್ಬನ್ ಡೆಜಿಮ್ ಅಥವಾ ಅದು 1 ಗ್ರಾಮ್ 1 ಲೀಟರ್ ಇಲ್ಲಾಂದ್ರೆ ಕ್ಯಾಪ್ಟನ್ ಅಥವಾ ಬೆನಾಮಿಲ್ ಅವೆರಡಲ್ಲ ಒಂದರನ್ನ 2 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕೊಂಡು ನಾವು ಚಿಗುರೊಡೆದಂತ ಎಲೆಗಳ ಮೇಲೆ ಸಿಂಪಡಣೆ ಮಾಡಬಹುದು. ಇದನ್ನು ಕೂಡ ನಾವು ತೋಟಗಳಲ್ಲಿ ಮಾಡುವಂಥದ್ದು. ಇನ್ನ ಈ ಒಂದು ರೆಂಬೆಗಳನ್ನು ಕತ್ತರಿಸುವಾಗ ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ಖಂಡಿತವಾಗ್ಲು. ಕಾಂಡದ ಕ್ಯಾಂಕರ್ ಅಂದಾಗ ನಾವು ಅದಕ್ಕೆ ತೊಗಟೆಗೆ ಬರೋ ರೋಗ ಆಗಿರೋದ್ರಿಂದ ಕಟಾವು ಮಾಡಬೇಕಾದ್ರೆ ನಾವು ಆದಷ್ಟು ಮುನ್ನೆಚ್ಚರಿಕೆಯಿಂದ ನಾವು ರೆಂಬೆಗಳನ್ನ ಕತ್ತರಿಸಬೇಕು. ಯಾವ ರೀತಿ ಅಂತಂದ್ರೆ ತೊಗಟೆ ಸೀಳಬಾರದು ಮುಖ್ಯವಾಗಿ. ತೊಗಟೆ ಸೀಳಿದಾಗ ಆ ರೋಗಾಣು ಬೆಳವಣಿಗೆಗೆ ಆ ತೊಗಟೆ ಸಂದಲ್ಲಿ ಬರೋದ್ರಿಂದ ಆಶ್ರಯ ಕೊಡೋದಕ್ಕೆ ಸುಲಭ ಆಗುತ್ತೆ. ಇದ್ರ ಜೊತೆಗೆ ಜೈವಿಕ ನಿಯಂತ್ರಣ ಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಸಿದ್ಧಪಡಿಸಿರ್ತಾರೆ. ಅದನ್ನ ನಾವು ಸಿರಿಬಯೋ ಗಾರ್ಡ್ ಅಂತ ಹೇಳಿ ಇದು ಮಾರ್ಕೆಟ್ ಅಲ್ಲಿ ಸಿಗುವಂತದೆ. ಇದನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ 1 ಕೆಜಿ ಸಿರಿಬಯೋ ಗಾರ್ಡ್ ಅನ್ನ 50 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸ್ಕೊಂಡು 1 ವಾರ ಅದಕ್ಕೆ ಕಾವು ತರ ಇಟ್ಟು ನಂತರ ಒಂದು ಸಸಿ ಮಡಿಗಳಲ್ಲಿ ಬಳಸುವಾಗ ಪ್ರತಿ 1 ಚದರ ಮೀಟರ್ಗೆ 2 ಕೆಜಿಯಷ್ಟು ಅಂದ್ರೆ ನಾವು ಉತ್ಪತ್ತಿ ಮಾಡಿರುವಂತದನ್ನ ಮಾಗಿಸಿರುವಂತದನ್ನ ಅದನ್ನ ಪ್ರತಿ ಚದರ ಮೀಟರ್ಗೆ 2 ಕಿಲೋಗ್ರಾಮ್ ಅಂತ ಮಣ್ಣಲ್ಲಿ ಬೆರೆಸ್ಬಿಟ್ಟು ನಂತರ ನಾವು ಕಡ್ಡಿಗಳನ್ನ ನಾಟಿ ಮಾಡಿ ಸಸಿ ಉತ್ಪಾದನೆ ಮಾಡೋದಾದ್ರೆ ಈ ರೋಗನ ಬಹಳಷ್ಟು ನಾವು ತಡೆಯಬಹುದು. ಅಂದ್ರೆ ಅದು ಮುಖ್ಯವಾಗಿ ಸಸಿ ಮಡಿಗಳಲ್ಲಿ ಇದು ಮುಖ್ಯವಾಗಿ ಜೈವಿಕ ನಿಯಂತ್ರಣ. ಇನ್ನೊಂದು ತಾವು ತಿಳಿಸಿದ ರೋಗ ಅಂದ್ರೆ ಈ ಬೇರಿನ ಕಪ್ಪು ಕೊಳೆ ರೋಗ ಅಂತ ಅಂದು, ಇದರ ಒಂದು ಕಂಡುಬರುವಂತ ಕಾಲ ಯಾವುದು ಅಂತೀರಿ? ಈ ಬೇರು ಕಪ್ಪು ಕೊಳೆ ರೋಗ ಕೂಡ ಹಿಪ್ಪನೇಳೆಗೆ ಬರುವಂತ ಒಂದು ಪ್ರಮುಖ ರೋಗ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ವ್ಯಾಪಕವಾಗಿದೆ. ಇದು ವರ್ಷವಿಡೀ ಬರುತ್ತೆ, ಇದೇ ಕಾಲ ಏನು ಮಿತಿ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿಕೊಳ್ಳೋದು ಬಹಳ ಮುಖ್ಯ. ಇದು ವರ್ಷವಿಡೀ ಕಂಡು ಬರೋದ್ರಿಂದ ಇದರ ಲಕ್ಷಣಗಳನ್ನ ಮೊದಲು ನಿಮಗೆ ತಿಳಿಸ್ತೀನಿ. ರೋಗಕ್ಕೆ ತುತ್ತಾದಂತಹ ಸಸ್ಯಗಳು ಎಲೆಗಳೆಲ್ಲ ಬಾಡೋದಕ್ಕೆ ಶುರುವಾಗ್ತವೆ. ಯಾಕೆಂದ್ರೆ ಈ ರೋಗ ಬೇರಲ್ಲಿರುತ್ತೆ, ಬೇರಲ್ಲಿರೋದ್ರಿಂದ ನಮಗೆ ಮೇಲ್ಗಡೆ ನೋಟಕ್ಕೆ ನಮ್ಮ ರೋಗದ ಲಕ್ಷಣಗಳು ಅಥವಾ ಈ ಶಿಲೀಂಧ್ರಗಳು ಇದಕ್ಕೆ ರೋಗ ಬರುವಂತಹ ಶಿಲೀಂಧ್ರಗಳು ಇರುವುದನ್ನು ನಮ್ಗೆ ಯಾವುದೋ ಖಾತ್ರಿ ಇರೋದಿಲ್ಲ. ಹಾಗಾಗಿ ನಾವು ಗಿಡದ ಲಕ್ಷಣಗಳನ್ನು ನೋಡ್ಕೋಬೇಕಾಗತ್ತೆ, ಬೆಳವಣಿಗೆ ಲಕ್ಷಣಗಳು ಮುಖ್ಯವಾಗಿ. ಸೊ ರೋಗ ತುತ್ತದ ಸಸ್ಯಗಳು ಎಲೆಗಳು ಬಾಡೋಗ್ತವೆ, ಕಾಂಡದ ಬುಡಗಳಲ್ಲಿ ಒಣಗಿ ಸಸ್ಯ ಸಾಯುತ್ತೆ. ಕಾಂಡ ಎಲ್ಲಿ ಬುಡುಗಳು ಇರ್ತಾವಲ್ಲ, ಪ್ರತಿಯೊಂದು ರೆಂಬೆ ಬುಡುಗಳು ಅಲ್ಲಿಂದ ಒಣಗಕ್ಕೆ ಶುರುವಾಗುತ್ತೆ. ಇಂಥ ಸಸ್ಯಗಳನ್ನ ಬೇರುಗಳನ್ನ ನಾವು ಗಮನಿಸಿದಾಗ, ಫಸ್ಟ್ ಇದನ್ನ ಮೇಲ್ಗಡೆ ಗಮನಿಸಿ ನಂತರ ನಾವು ಬೇರುಗಳನ್ನ ಗಮನಿಸಿದಾಗ ಅವು ಕೊಳತಿರುವಂತ ಲಕ್ಷಣ ಕಂಡು ಬರುತ್ತೆ. ತೊಗಟೆ ಕೂಡ ಬಹಳ ಸುಲಭವಾಗಿ ಬೇರ್ಪಡುತ್ತೆ. ತೊಗಟೆ ಕೆಳಭಾಗದಲ್ಲಿ ಮತ್ತೆ ಕಪ್ಪನೆ ಶಿಲೀಂಧ್ರಗಳು ಮತ್ತೆ ಅವಳು ಬೆಳೆದಿರುವಂತ ಎಳೆಗಳನ್ನ ಕಾಣಬಹುದು. ನಾವು ಹೆಚ್ಚು ತೇವಾಂಶ ಇದ್ದಾಗ ತೊಗಟೆ ಬಹಳ ಬೇಗ ಕೊಳೆಯುತ್ತೆ ಮತ್ತು ಕಾಂಡದ ಬುಡಭಾಗ ಕೂಡ ಇದು ವ್ಯಾಪಿಸುತ್ತೆ ಒಳಗಡೆಗೆ. ಕಾಂಡದಲ್ಲಿರುವಂತ ಒಳಗಡೆ ಗಟ್ಟಿ ಪದಾರ್ಥ ಇರುತ್ತಲ್ಲ, ಭಾಗ ಇರುತ್ತಲ್ಲ, ಅಲ್ಲಿಗೂ ಕೂಡ ಈ ಶಿಲೀಂಧ್ರ ದಾಳಿ ಮಾಡುತ್ತೆ. ಬೇರಿನಿಂದ ಅಲ್ಲಿಗೂ ಕೂಡ ದಾಳಿ ಮಾಡುತ್ತೆ. ಅಂದ್ರೆ ಈ ಬೇರು ಕೊಳೆ ರೋಗದ ನಿರ್ವಹಣೆ ಹೇಗೆ ಅಂತೀರಿ? ಮೊದಲನೇದಾಗಿ ನಾವು ಈ ರೋಗ ಇರುವಂತಹ ಸಸ್ಯಗಳನ್ನ ಆದಷ್ಟು ಕಿತ್ತು ನಾಶ ಮಾಡಬೇಕು. ತೋಟದ ಬದಿಯಲ್ಲಿ ಈ ಕಟಾವು ಮಾಡಿದಂತ ರೆಂಬೆಗಳನ್ನ ಅಥವಾ ಕಡ್ಡಿಗಳನ್ನು ನಾವು ಶೇಖರಣೆ ಮಾಡಬಾರದು. ನಮ್ಮಲ್ಲಿ ಈ ಚಿಕ್ಕಬಳ್ಳಾಪುರ ಕೋಲಾರ ಈ ಪ್ರಾಂತ್ಯದಲ್ಲಿ ವರ್ಷಕ್ಕೊಂದ್ಸರ್ತಿ ಕೆಲವು ಸರ್ತಿ ಈ ಭೂಮಟ್ಟಕ್ಕೆ ಬುಡಕಟಾವು ಮಾಡ್ತಾರಲ್ಲ, ಅಲ್ಲಿ ಕೆಲವು ಮಾಡುವಾಗ ಈ ಸಾಮಾನ್ಯ ರೈತರ ಭಾಷೆ ಹೇಳಿದ್ರೆ ನಾವು ದುಂಪೆ ಹೊಡೆಯುವುದು ಅಂತ ಒಂದು ಪದ ಬಳಸ್ತಾರ ಅವರು. ಆ ದುಂಪೆ ಹೊಡೆದಾಗ ಈ ಬುಡದಲ್ಲಿರುವಂತ ಏನು ಗಿಡದ ಹಳೆ ಭಾಗಗಳೇನಿರ್ತಾವಲ್ಲ ಅದನ್ನು ತೆಗೆದು ಅವರು ಉರುಳಾಗಿ ಬಳಸುವಂತ ಸಾಧ್ಯತೆನೂ ಇರುತ್ತೆ. ಅವುಗಳನ್ನ ತಕ್ಷಣ ದುಂಪೆ ಹೊಡೆದ ತಕ್ಷಣ ತಗೊಂಡು ಅದನ್ನ ತೋಟದಿಂದ ದೂರಕ್ಕೆ ಸಾಗಣೆ ಮಾಡೋದು, ಮನೆ ಹತ್ರ ಸಾಗಾಣಿಕೆ ಮಾಡ್ಕೊಳ್ಳೋದು ಒಳ್ಳೇದು. ಈ ರೋಗಗ್ರಸ್ತ ಸಸಿಗಳನ್ನ ಕೀಳಬೇಕು ಅಂತ ಹೇಳಿದ್ನಲ್ಲ, ಅದು ಕಿತ್ತಾಗ ಕಿತ್ತಂತ ಜಾಗದಲ್ಲಿ ಮಣ್ಣು ಸ್ವಲ್ಪ ಸಡಿಲ ಮಾಡಿ ಶೇಕಡ 2-3 ಕಾರ್ಬನ್ ಡೈಜಿಮ್ ಅಂದ್ರೆ 2-3 ಪ್ರತಿ ಲೀಟರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಯಾಕಂದ್ರೆ ಮಣ್ಣಿಗೆ ಸೇರಿಸುವಂತ ಆ ಶಿಲೀಂಧ್ರ ನಾಶಕವನ್ನ ಅಥವಾ ಇವನ್ ಕ್ಯಾಪ್ಟನ್ ಕೂಡ ಇಲ್ಲಿ ಬಳಸ್ಕೋಬಹುದು. ಈ ದ್ರಾವಣವನ್ನ ಚೆನ್ನಾಗಿ ಹಾಕಿ ಅಲ್ಲಿ ಆ ಭೂಮಿ ನೆನೆಸಬೇಕು. ನೆನೆಸ್ಬಿಟ್ಟು 10 ದಿನಗಳ ಬಿಟ್ಟ ನಂತರ ಹೊಸ ನಾವು ಸಸಿಗಳನ್ನ ತಂದು ಹಾಕಬೇಕು. ಹೊಸ ಸಸಿ ತಂದು ಹಾಕಬೇಕಾದ್ರೆ ಆ ಹೊಸ ಸಸಿ ಬೇರನ್ನ ನಾವು ಇದೇ ಒಂದು ದ್ರಾವಣದಲ್ಲಿ ಅದ್ದಿ 30 ನಿಮಿಷ ಕಾಲ ಒಂದು ದ್ರಾವಣದಲ್ಲಿ ಅದ್ದಿ ನಂತರ ನಾವು ಅದನ್ನ ನಾಟಿ ಮಾಡೋದ್ರಿಂದ ಈ ರೋಗ ಹರಡೋದನ್ನ ಬೇರೆ ಗಿಡಗಳಿಗೆ ಹರಡೋದಾಗ್ಲಿ ಮತ್ತೆ ಹೊಸ ಸಸಿ ಸಿಗುವ ರೋಗ ಬರೋದನ್ನ ನಾವು ತಪ್ಪಿಸಬಹುದು. ಸಸ್ಯಗಳನ್ನ ನಾವು ಅಂದ್ರೆ ಗಿಡಗಳನ್ನ ಸಾಮಾನ್ಯವಾಗಿ ನಾವು ಭೂಮಟ್ಟದಿಂದ 30 ಸೆಂಟಿಮೀಟರ್ ಮೇಲೆಗೆ ಹೆಚ್ಚು ಕಡಿಮೆ ಒಂದು ಅಡಿ ಅಂತ ಎತ್ತರದಲ್ಲಿ ನಾವು ಕಟಾವು ಮಾಡೋದ್ರಿಂದ ಈ ಒಂದು ರೋಗಗಳು ಬರೋಣಗಳು ಅಲ್ಲಿಗೆ ತಗಲೋದು ಕಡಿಮೆ ಆಗುತ್ತೆ. ಇದು ಮುಖ್ಯವಾದಂತ ಒಂದು ಕ್ರಮ ಅಂತ ಮುಖ್ಯವಾದಂತ. ಇನ್ನು ಜೈವಿಕ ಕ್ರಮ ಇಲ್ಲೂ ಕೂಡ ಇದೆ. ಈಗಾಗಲೇ ಹೇಳಿದ್ನಲ್ಲ ಶ್ರೀ ಬಯೋಗಾರ್ಡ್ ಅಂತೇಳಿ, ಈ ಮಣ್ಣಲ್ಲಿ ಬರುವಂತಹ ಶಿಲೀಂಧ್ರ ರೋಗಗಳಿಗೆಲ್ಲ ಇದು ಸಾಮಾನ್ಯವಾಗಿ ಬಳಸಬಹುದಾದಂಥದ್ದು. ಈ ಸಿರಿ ಬಯೋಗಾರ್ಡ್ ಅನ್ನ ಈ ಒಂದು ರೋಗಕ್ಕೆ ಯಾವ ರೀತಿ ಬಳಸಬೇಕು ಅನ್ನೋದಾದ್ರೆ, 2 ಕಿಲೋಗ್ರಾಮ್ ಅಷ್ಟು ಸಿರಿ ಬಯೋಗಾರ್ಡ್ ಅನ್ನ 2 ಸಮಕಂತುಗಳಲ್ಲಿ ಅಂದ್ರೆ 1 ಕೆಜಿ ಒಂದು ಸರ್ತಿ, 200 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಸೇರಿಸ್ಬಿಟ್ಟು ಮಿಶ್ರಣ ಮಾಡಿ 10-15 ದಿನ ಅಥವಾ ಕನಿಷ್ಠ ಪಕ್ಷ 1 ವಾರ ಮಾಗಿಸ್ಬೇಕು. ಅದನ್ನ ನಾವು ತೋಟದಲ್ಲಿ ಎಲ್ಲಾ ಕಡೆನೂ ಸಿಂಪರಣೆ ಮಾಡಿ ಮಣ್ಣಿಗೆ ಅಳವಡಿಸಬೇಕು. ಇದು ಒಂದು ರೀತಿ. ಇನ್ನೊಂದು ನಾವೀಣ್ಯ ಅಂತ ಹೇಳಿ ಕೇಂದ್ರ ರೇಷ್ಮೆ ಸಂಶೋಧನಾ ಸಂಸ್ಥೆ ಮೈಸೂರು ಇವರು ಒಂದು ಅಭಿವೃದ್ಧಿ ಪಡಿಸಿರ್ತಾರೆ. ಇದು 80% ಗಿಡಮೂಲಿಕೆಗಳನ್ನು ಮಾಡಿರುವಂತದ್ದು, ಇನ್ನೊಂದು 20% ರಾಸಾಯನಿಕ ಇದೆ. ಇದು ಸಂಪೂರ್ಣವಾಗಿ ಜೈವಿಕ ಅಂತ ಹೇಳಕ್ಕಾಗಲ್ಲ, ಆದ್ರೆ ಸ್ವಲ್ಪ ಜೈವಿಕ ಪದಾರ್ಥಗಳು ಜಾಸ್ತಿ ಇರುವಂತ ಒಂದು ಪದಾರ್ಥ. ಇದು ಬೇರುಕೊಳೆ ರೋಗ ಇರುವಂತ ಗಿಡಗಳನ್ನ ಕತ್ತರಿಸ್ಬಿಟ್ಟು ಅಂತ ಗಿಡಗಳ ಸುತ್ತ ಸಣ್ಣ ಗುಣಿ ಮಾಡಬೇಕು. ಆಮೇಲೆ ಈ ನಾವೀಣ್ಯ ಅಂತ ಹೇಳಿದ್ನಲ್ಲ, ಅದನ್ನ 1 ಲೀಟರ್ ನೀರಿಗೆ 10 ಗ್ರಾಂನಂತ ಬೆರೆಸ್ಕೋಬೇಕು ದ್ರಾವಣ ತಯಾರಿಸ್ಕೊಳ್ಳೋದು. ಆ ರೀತಿ ಹೇಳಿದ್ರೆ 1 ಕಿಲೋಗ್ರಾಂ ನಾವೀಣ್ಯ ಇದ್ರೆ ನಾವು ನೀವು 100 ಗಿಡಗಳಿಗೆ ಇದನ್ನು ಬಳಸ್ಕೋಬಹುದು. ಈಗಾಗಲೇ ಗಿಡ ಕತ್ತರಿಸಿ ನಾವು ಸುತ್ತಲೂ ಮಣ್ಣನ್ನ ಸಣ್ಣ ಗುಣಿ ಮಾಡಿರ್ತೀವಲ್ಲ, ಮಣ್ಣು ಸರಳಿಸಿ ಸಣ್ಣ ಗುಣಿ ಮಾಡಿರ್ತೀವಲ್ಲ, ಆ ಜಾಗದಲ್ಲಿ ಈ ದ್ರಾವಣವನ್ನ ಗಿಡದ ಮೇಲಿಂದ ಸುರಿಬೇಕು ಅಭಿಷೇಕ ಮಾಡಿದಾಗ. ಇದು ಚಳಿಗಾಲದಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದನ್ನ ಪಾಲಿಸ್ಬಿಟ್ರೆ ಈ ಬೇರ್ಕೊಳೆ ರೋಗಗಳಲ್ಲಿ ನಾವು 6 ಸಾಯಿಲ್ಸ್ ಅಂತ ಹೇಳ್ತೀವಲ್ಲ, ರೋಗಗ್ರಸ್ತ ಮಣ್ಣುಗಳು, ಅಂತ ಕಡೆಗೆ ನಾವು ಇದನ್ನ ಮುಂಜಾಗ್ರತ ಕ್ರಮವಾಗಿ ಬಳಸ್ಕೊಂಡ್ರೆ ಬಹಳಷ್ಟು ನಾವು ನಿಯಂತ್ರಣ ಮಾಡಬಹುದು. ನಾವೀಣ್ಯ ಅಂತ ಇದು ನಾವೀಣ್ಯ ಅಂತ ಹೇಳಿ ಇದು ಒಂದು ಮುಖ್ಯವಾದ ಕ್ರಮ. ಇದು ಮುಖ್ಯವಾದಂತ ಕ್ರಮ. ಇನ್ನು ಮುಂಜಾಗ್ರತೆಯನ್ನು ಏನಾದರೂ ವಹಿಸ್ಕೋಬಹುದು ಇದರಲ್ಲಿ? ಈಗಾಗಲೇ ಹೇಳದಂಗೆ ರೋಗಗ್ರಸ್ತ ಮತ್ತೆ ಸತ್ತಂತ ಗಿಡಗಳನ್ನು ನಾವು ಸಂಗ್ರಹಿಸಿ ಸುಡಬೇಕು. ಮತ್ತೆ ಎಲೆ ತುದಿ ಕಪ್ಪಾಗಿ ರೋಗಕ್ಕೆ ಸುತ್ತಾದಂತ ಸುತ್ತಮುತ್ತಲು ಗಿಡಗಳನ್ನು ಕೂಡ ನಾವು, ಯಾವ ರೋಗ ಬಂದಿರುವಂತ ಗಿಡ ಅಂತಲ್ಲ ಸುತ್ತಮುತ್ತ ಇರೋ ಗಿಡಗಳು ಕೂಡ ನಾವು ಈ ರೋಗ ಹರಡದೇ ಇರೋ ರೀತಿ ಉಪಚಾರ ಮಾಡಬೇಕಾಗತ್ತೆ. ಈ ಉಪಚಾರ ಮಾಡಿದಂತ ಗಿಡಗಳಿಗೆ 4-5 ದಿವಸ ನೀರು ಹಾಯಿಸಬಾರದು. ಮತ್ತೆ ಹೊಸ ಸಸಿ ಬೇರುಗಳನ್ನ ಆದಷ್ಟು ನಾವು 4% ನಾವೀಣ್ಯ ದ್ರಾವಣ ಅಂದ್ರೆ ಲೀಟರ್ಗೆ 4 ಗ್ರಾಂ ನಾವೀಣ್ಯ ಬೆರೆಸ್ಕೊಂಡಂತ ಒಂದು ದ್ರಾವಣದಲ್ಲಿ 15 ನಿಮಿಷ ಅದ್ಬಿಟ್ಟು ನಂತರ ನಾವು ಬೇಕಾದ್ರೆ ಅದನ್ನ ನಾಟಿ ಮಾಡ್ಕೋಬಹುದು. ಇದು ಬೇರುಕೊಳೆ ರೋಗದಿಂದ ಸೊಪ್ಪಿನ ಇಳುವರಿ ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿರುವಂತದ್ದು 14% ಆಗತ್ತೆ ಅಂತೇಳಿ. ಹಾಗಾಗಿ ಇನ್ನೊಂದು ಇದ್ರ ಜೊತೆಗೆ ಈ ನಾವೀಣ್ಯ ಜೊತೆಗೆ ರಕ್ಷಾ ಅಂತ ಇನ್ನೊಂದು ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಒಂದು ಶಿಲೀಂಧ್ರ, ಅದನ್ನು ಕೂಡ ನಾವು ಇದಕ್ಕೆ ಬಳಸ್ಕೋಬಹುದಾಗತ್ತೆ. ಅದನ್ನ 1 ಕಿಲೋಗ್ರಾಂ ರಕ್ಷಾ 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಈಗಾಗಲೇ ಹೇಳ್ದಂಗೆ ಅದನ್ನ ಮಾಗಿಸ್ಬಿಟ್ಟು ನಂತರ ನಾವು ಹಿಪ್ಪನೆಳೆ ತೋಟಕ್ಕೆ ಬಳಸ್ಬೇಕು ಅಂದ್ರೆ ಚೆಲ್ಲಿ ಮತ್ತೆ ಅದನ್ನ ಮಣ್ಣಿಗೆ ಅಳವಡಿಸಬೇಕಾಗುತ್ತೆ, ಮಣ್ಣಿಗೆ ಬೆರೆಸಬೇಕಾಗುತ್ತೆ, ಮಣ್ಣಲ್ಲಿ ಚೆನ್ನಾಗಿ ಮಿಶ್ರ ಆಗಬೇಕು. ಈ ಮಿಶ್ರಣ ನಾವು ವರ್ಷದಲ್ಲಿ 4 ಬಾರಿ ಕೂಡ ನಾವು ಕೊಡಬಹುದು. 4 ಬಾರಿ ಕೊಡೋದ್ರಿಂದ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ಇನ್ನ ಇದು ಮುಖ್ಯವಾಗಿ ಹಿಪ್ಪನೆಳೆಗೆ ಚಳಿಗಾಲದಲ್ಲಿ ಬರುವಂತ ರೋಗಗಳ ಬಗ್ಗೆ ಆಯ್ತು. ಇನ್ನು ಹಿಪ್ನೇರಳೆಗೆ ಈ ಒಂದು ಚಳಿಗಾಲದಲ್ಲಿ ಬರುವಂತಹ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಚಳಿಗಾಲದಲ್ಲಿ ನಾವು ಹಿಪ್ನೇರಳೆಗೆ ಬರುವಂತಹ ಮುಖ್ಯ ಕೀಟಗಳಿಂದ ಆಗುವಂತಹ ಬಾಧೆ ಎಲೆ ಸುರುಳಿ ಕೀಟ ಅಥವಾ ಕೆಲವರು ಹಸಿರುಳ ಅಂತ ಕರೀತಾರೆ ನಮ್ಮ ರೈತರು. ಇನ್ನು ಬಿಹಾರದ ಕಂಬಳಿ ಹುಳು ಗೊತ್ತಿರು, ಅದು ಒಂದು. ಮತ್ತೆ ರಸ ಇರುವಂತಹ ಕೀಟಗಳು ಜಾಸಿಡ್ಸ್, ಥ್ರಿಪ್ಸ್, ಬಿಳಿ ನೋಣ ಮತ್ತೆ ಕಪ್ಪು ಶಲ್ಕಗಳು ಅಂತ ಹೇಳ್ತೀವಿ, ಅಂದ್ರೆ ಸ್ಕೇಲ್ಸ್. ಈ ಕೀಟಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಕಂಡು ಬರ್ತವೆ. ಈಗ ಮುಖ್ಯವಾಗಿ ತಾವು ಎಲೆ ಸುರುಳಿ ಕೀಟ ಅಂತ ಹೇಳಿದ್ರಿ, ಇದು ಮುಖ್ಯವಾಗಿ ಯಾವಾಗ ಕಂಡುಬರುತ್ತೆ, ಇದರ ಹಾವಳಿ ಲಕ್ಷಣಗಳು ಹೇಗಿರ್ತವೆ ಅಂತೀರ? ಈ ಎಲೆ ಸುರುಳಿ ಕೀಟ ನಮ್ಗೆ ಮುಂಗಾರು ಪ್ರಾರಂಭದಿಂದ ಶುರು ಆಗುತ್ತೆ, ಅಂದ್ರೆ ಜುಲೈ ತಿಂಗಳಿಂದ ಶುರು ಆದ್ರೆ ಡಿಸೆಂಬರು ಕೆಲವೊಮ್ಮೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೂಡ ಇದು ಇರುವಂತ ಸನ್ನಿವೇಶಗಳು ಇದಾವೆ. ಆದ್ರೆ ಇದನ್ನ ಹೆಚ್ಚಿನ ಬಾಧೆ ನಮ್ಗೆ ಅಕ್ಟೋಬರ್ ನಿಂದ ನವೆಂಬರ್ ಚಳಿಗಾಲದಲ್ಲೇ ನಮ್ಗೆ ಜಾಸ್ತಿ ಕಂಡು ಬರುವಂತದ್ದು. ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರ? ಈ ಮರಿ ಕೀಟಗಳು ಹಿಪ್ಪನೇಳೆ ಕುಡಿ ಭಾಗಗಳು ಎಳಸಾದಂತ ಎಲೆ ಇರ್ಬೋದು ಅಥವಾ ರೆಂಬೆ ಇರುವಂತ ಜಾಗದಲ್ಲಿ ಎಲೆಗಳ ಅಂಚನ್ ಅಲ್ಲಿ ಎಲೆ ಕೊರೆದು ಬೆಳವಣಿಗೆ ಹೊಂದಿರ್ತವೆ. ಮತ್ತೆ ಎಲೆಗಳನ್ನ ಮಡಚಿಬಿಟ್ಟು ಅಂಚುಗಳನ್ನ ಮಡಚಿಬಿಟ್ಟು ಈ ರೇಷ್ಮೆ ಅಂತ ಎಲೆಗಳಲ್ಲಿ ಅವುಗಳನ್ನ ಒಂದಕ್ಕೊಂದು ಸೇರಿಸಿದು ಸೇರಿಸ್ಬಿಟ್ಟು ಒಳಗಡೆಗೆ ಸೇರ್ಕೊಂಡು ಎಲೆ ತಿನ್ಕೊಂಡು ಬೆಳೀತಾ ಇರ್ತವೆ. ಜೊತೆಗೆ ಎಲೆ ಸುರುಳಿ ಕೀಟ ಅಂತ ಹೇಳೋದು, ಜೊತೆಗೆ ಅವು ಬೆಳೀತಾ ಇರ್ಬೇಕಾದ್ರೆ ಅವು ತಿಂದು ಹಾಕಿದಂತ ಹಿಕ್ಕೆ ಕೆಳಗಿನ ಎಲೆಗಳ ಮೇಲೆ ನಾವು ಸುಲಭವಾಗಿ ಗಮನಿಸಬಹುದು. ಸೊ ಈ ಎರಡು ಲಕ್ಷಣಗಳು, ಒಂದು ಎಲೆಗಳು ಮಡಚಿರುವಂತದ್ದು, ಮತ್ತೆ ಅದ ಕೆಳಗಡೆ ಇರುವಂತ ಎಲೆಗಳ ಮೇಲೆ ಈ ಹಿಕ್ಕೆಗಳನ್ನ ಗಮನಿಸಿದಾಗ ಈ ಎಲೆ ಸುರುಳಿ ಕೀಟದ ಬಾಧೆ ಇದೆ ಅನ್ನೋ ಒಂದು ಲಕ್ಷಣ ನಮ್ಗೆ ಸುಲಭವಾಗಿ ಕಾಣಿಸ್ಕೊಳತ್ತೆ. ಇನ್ನು ಬೆಳೆದುಳುಗಳು ಸಂಪೂರ್ಣ ಎಲೆನೆ ತಿಂದಿರ್ತವೆ. ತಿಂದುಬಿಟ್ಟು ಅವು ಕೋಶಾವಸ್ಥೆಗೆ ಅವು ಮಣ್ಣಲ್ಲೋ ಎಲೆಗಳಲ್ಲೋ ಎಲ್ಲೆಲ್ಲಿ ಬಿರುಕುಗಳಿರ್ತವೋ ತೋಟದಲ್ಲಿ ಅಲ್ಲಿ ಅವು ಸೇರ್ಕೊಂಡು ಕೋಶ ಆಗ್ತವೆ. ನಂತರ ಅವು ಚಿಟ್ಟೆ ಆಗಿ ಬೇರೆ ತೋಟಗಳಲ್ಲಾಗಿರ್ಬೋದು ಅಥವಾ ಅದೇ ತೋಟದಲ್ಲಾಗಿರ್ಬೋದು ಕುಡಿಗಳಲ್ಲೇ ಒಂದೊಂದು ಸುಳಿಯಲ್ಲಿ ಒಂದೊಂದು ಮೊಟ್ಟೆ ಇಡುವಂತದೇ ಅವುಗಳ ಮುಖ್ಯವಾದ ವೈಶಿಷ್ಟ್ಯ. ಹಾಗಾಗಿ ಒಂದು ಚಿಟ್ಟೆ ಸುಮಾರು 250-350 ಮೊಟ್ಟೆಗಳನ್ನ ಇಡುವಂತ ಸಾಧ್ಯತೆ ಇರೋದ್ರಿಂದ ಒಂದು ಚಿಟ್ಟೆ ನಾವು ಉತ್ಪತ್ತಿ ಆದ್ರೆ ಅದರಿಂದ ನಮಗೆ 250-300 ಕುಡಿಗಳು ಗಿಡ ಅಂತಲ್ಲ ಅಷ್ಟು ಕುಡಿಗಳು ಹಾನಿ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ಇನ್ನು ನಿರ್ವಹಣೆ ಹೇಗೆ ಅಂತೀರ ಈ ಎಲೆ ಸುರುಳಿ ಕೀಟದ್ದು? ಆದಷ್ಟು ನಾವು ಇದಕ್ಕೆ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತ ಹೇಳ್ತೀವಲ್ಲ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಈಗ ನಾವು ಮೊದಲನೇದಾಗಿ ಹೇಳದೆ ಇದು ಜುಲೈಯಿಂದನೇ ಶುರು ಆಗ್ಬಿಡುತ್ತೆ ಅಂತೇಳಿ. ಜುಲೈಯಲ್ಲಿ ಶುರು ಆಗಿದ ತಕ್ಷಣ ನಮ್ಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಹಾವಳಿ ಇರೋದು ಕಂಡು ಬರುತ್ತೆ. ಅಂತ ಸಮಯದಲ್ಲಿ ನಾವು ಎಲೆ ಸುರುಳಿ ಹುಳುಗಳನ್ನ ಕೀಟಗಳನ್ನ ನಾವು ಶೇಖರಣೆ ಮಾಡಿ ಅಂದ್ರೆ ಸಂಗ್ರಹಿಸಿ ಅದನ್ನ ಏನ್ ಮಾಡಬಹುದು ತುದಿಗಳಿಂದ ಬೇರ್ಪಡಿಸಿ ಅಥವಾ ತುದಿ ಸಮೇತ ಅದನ್ನ ತೆಗೆದು ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಂಡು ಅದನ್ನ ನಾವು ತೋಟದಿಂದ ಹೊರಗಡೆ ಹೋಗಿ ಅದನ್ನ ನಾಶಪಡಿಸಬೇಕು. ನಾಶಪಡಿಸಬೇಕಾದ್ರೆ ಎರಡು ವಿಧ ಅಂದ್ರೆ ನಾವು ನಾಶಪಡಿಸ್ಬೇಕು, ಒಂದು ಸುಟ್ಟಾಗದ್ರು ಹಾಕ್ಬಿಡ್ಬೋದು, ಇಲ್ಲ ಅಂತಂದ್ರೆ 5% ಸೋಪ್ ದ್ರಾವಣ ಅಂದ್ರೆ 1 ಲೀಟರ್ಗೆ 5 ಗ್ರಾಮ್ ಸೋಪ್ ಹಾಕಿ ಒಂದು ದ್ರಾವಣ ತಯಾರು ಮಾಡಿ ಅದರಲ್ಲಿ ಹಾಕಿ ಆದ್ರೂ ಅದನ್ನ ಸಾಯಿಸಬಹುದು. ಸಾಯಿಸ್ಬಿಟ್ಟು ಮತ್ತೆ ಹೊರಗಡೆ ವಿಲೇವಾರಿ ಮಾಡಬಹುದು. ಇದು ಮೊದಲನೇ ಕ್ರಮ, ಸಮಗ್ರ ನಿರ್ವಹಣಾ ಕ್ರಮ ಇದು ಮೊದಲನೇ ಕ್ರಮ. ನಂತರ ಈ ತರಗೆಲೆ ಮತ್ತೆ ಈ ಆಶ್ರಯ ಸಸ್ಯಗಳಾಗಿ ಕೆಲವು ಕಳೆಗಳಿರ್ತವೆ ಸುತ್ತ, ಅದನ್ನು ಕೂಡ ನಾವು ತೆಗೆದು ನಾಶ ಪಡಿಸಬೇಕು. ತರಗೆಲೆ ಇರಬಾರದು, ಒಣಗಿರುವಂತ ಎಲೆಗಳನ್ನ ಬಿಡಬಾರದು, ಮತ್ತೆ ಕಳೆಗಳನ್ನ ಬಿಡಬಾರದು. ಭೂಮಿನ ಆಳವಾಗಿ ಉಳುಮೆ ಮಾಡಬೇಕು. ನಾವು ಯಾವಾಗ ತೋಟ ಕಟಾವ್ ಮಾಡಿರ್ತೀವಲ್ಲ, ಕಟಾವ್ ಮಾಡಿದ ತಕ್ಷಣ ನಾವು ಭೂಮಿನ ಆಳವಾಗಿ ಉಳುಮೆ ಮಾಡಿ ಈ ಕೋಶಗಳು ಒಳಗಡೆ ಕೋಶ ಆಗಿರುತ್ತೆ ಮಣ್ಣಲ್ಲಿ ಸಂದಿಗಳಲ್ಲಿ ಅಂತ ಹೇಳಿದ್ನಲ್ಲ, ಅವೆಲ್ಲ ಹೊರಗಡೆ ಬರ್ತವೆ. ಬಿಸಿಲಿಗೆ ಅಥವಾ ಅವು ವೈರಿ ಕೀಟಗಳಿಗೆ ಪಕ್ಷಿಗಳಿಗೆ ಸಿಕ್ಕು ನಾಶ ಆಗ್ತವೆ. ಇನ್ನು ತೀವ್ರತೆ ಹೆಚ್ಚಾಗಿದ್ದಾಗ DDVP ದ್ರಾವಣವನ್ನ ಸಿಂಪರಣೆ ಮಾಡುವಂತ ಕೀಟನಾಶಕ, ಅದು 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ತರ ನಾವು ಬೆರೆಸಿ ಸಿಂಪರಣೆ ಮಾಡಬಹುದು. ಸಾಮಾನ್ಯವಾಗಿ ಇದು ಕಟಾವ್ ಮಾಡಿದಂತ 15-20 ದಿನದಲ್ಲಿ ಇದನ್ನ ಸಿಂಪರಣೆ ಮಾಡೋದು ಉತ್ತಮ. ಇದರ ಜೊತೆಗೆ ಇತ್ತೀಚಿನ ಸಂಶೋಧನೆ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತೆ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಸಂಸ್ಥೆ ತಲಗಟ್ಟುರ ಇವರೆಲ್ಲ ಎರಡು ಕಡೆಗೂ ಈ ಒಂದು ಸಂಶೋಧನೆ ಆಗಿರೋ ಪ್ರಕಾರ 4% ಬೇವಿನ ಬೀಜದ ಕಷಾಯವನ್ನ ಬಳಸ್ಕೋಬಹುದು. ಅಂದ್ರೆ 4 ಕೆಜಿ ಬೇವಿನ ಬೀಜ ತಗೊಂಡು ಅದನ್ನ ಹಿಂದಿನ ದಿನ ರಾತ್ರಿ ಸ್ವಲ್ಪ ಜಜ್ಜಿಬಿಟ್ಟು ಪಂಚೆ ಬಟ್ಟೆ ಅನ್ಬೋದು ಅಥವಾ ತೆಳುವು ಹತ್ತಿ ಬಟ್ಟೆ ಆಗಿರ್ಬೋದು ಅದರಲ್ಲಿ ಕಟ್ಟಿ 25-30 ಲೀಟರ್ ನೀರು ಒಂದು ಬಕೆಟ್ ನೀರಲ್ಲಿ ಅದನ್ನ ಮುಳುಗಿಸ್ಬಿಡ್ಬೇಕು. ಬೆಳಗ್ಗೆ ಎದ್ದಾಗ ಅದು ಬಿಳಿ ಹಾಲಿನಂತ ಒಂದು ದ್ರಾವಣ ತಯಾರಾಗಿರುತ್ತೆ. ಅದಕ್ಕೆ ನಾವು ಇನ್ನು ಉಳಿದಿರುವಂತ 25 ಲೀಟರ್ ಮತ್ತೆ 75 ಲೀಟರ್ ನೀರು ಬೆರೆಸಿ ಒಟ್ಟು 100 ಲೀಟರ್ ಮಾಡ್ಕೊಂಡು ಅದನ್ನ ಸಿಂಪರಣೆ ಮಾಡುವಂತದ್ದು. ಇದನ್ನ ಖಂಡಿತವಾಗ್ಲೂ 15ನೇ ದಿನದಲ್ಲಿ ಮಾಡಬೇಕು. ಯಾಕೆಂತಂದ್ರೆ ಕಹಿ ಪದಾರ್ಥ ಉಳ್ಕೊಂಡ್ರೆ 20 ದಿನ ಅದರ ಒಂದು ಪರಿಣಾಮ ರೇಷ್ಮೆ ಹುಳು ಮೇಲೆ ಇರುತ್ತೆ. ಓಹೋ, ಅಲ್ಲೂ ಕೂಡ ಅದನ್ನ ಒಂದು ಮುಂಜಾಗ್ರತೆ ವಹಿಸ್ಕೋಬೇಕು. ಆದ್ರೆ ಇದು ಬಹಳ ಪರಿಸರ ಸ್ನೇಹಿ ಒಂದು, ಎರಡನೇದು ಈ ಕೀಟದ ನಿರ್ವಹಣೆಗೆ ಬಹಳ ಪರಿಣಾಮಕಾರಿಯಾಗಿರೋದು ಕಂಡು ಬಂದಿದೆ. ಇದರ ಜೊತೆಗೆ ನಮ್ಮ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಅಲ್ಲಿ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಹೇಳಿ ಈ ಪರ್ವತಂತ್ರ ಜೀವಿಗಳ ಕಾರ್ಡ್ ಸಿಗುತ್ತೆ, ಮೊಟ್ಟೆ ಕಾರ್ಡ್, ಟ್ರೈಕೋ ಕಾರ್ಡ್ಸ್ ಅಂತ. ಒಂದು ಕಾರ್ಡಲ್ಲಿ 100,000 ಮೊಟ್ಟೆಗಳು ಇರ್ತವೆ, ಅಂದ್ರೆ ಟ್ರೈಕೋ ಕಾರ್ಡ್ ಅಲ್ಲಿ ಸಣ್ಣ ಮೊಟ್ಟೆಗಳು, ಅವು ನಮ್ಮ ಪರತಂತ್ರ ಜೀವಿಗಳು. ಅದನ್ನ ನಾವು 20-25 ದಿನದ ನಂತರ ಯಾವಾಗ ನಾವು ಹುಳು ಸಾಕಣೆ ಶುರು ಮಾಡ್ತೀವಲ್ಲ ಅಂತ ಟೈಮಲ್ಲಿ ಆ ಕಾರ್ಡನ್ನ 4 ವಾರ ಸತತವಾಗಿ ನಾವು ಬಿಡುಗಡೆ ಮಾಡೋದ್ರಿಂದ ಸಂತತಿ ಕಡಿಮೆ ಆಗುತ್ತೆ. ಆ ಒಂದು ಹಂತದಲ್ಲೂ ಕಡಿಮೆ ಆಗೋದಲ್ಲದೆ ಮುಂದಿನ ಬೆಳೆಗೂ ಕೂಡ ನಮ್ಮ ಅದು ಒಂದು ಬಾಧೆನ ನಾವು ಕಡಿಮೆ ಮಾಡಬಹುದು, ಎಲೆ ಸುರುಳಿ ಕೀಟದ ಬಾಧೆ ನಾವು ಕಡಿಮೆ ಮಾಡ್ಕೋಬಹುದು. ನಾವು ಈಗಾಗಲೇ ಹೇಳದಲ್ಲ, ಒಂದು 15-20 ದಿನಕ್ಕೆ ಬೇಕಾದ್ರೆ ನಾವು DDVP ಬಳಸಬಹುದು ಅಂತ ಹೇಳಿ 1 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಬೆರೆಸ್ಕೊಂಡು ಈಗಾಗಲೇ ಹೇಳದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸುರಕ್ಷಿತ ಅವಧಿ ಪಾಲಿಸಲೇಬೇಕು, 15 ದಿನದ ಪಾಲಿಸಲೇಬೇಕಾಗತ್ತೆ. ಯಾವುದೇ ಆದ ನಂತರನೇ ನಾವು ಹುಳುಗಳು ಸಾಕಾಣಿಕೆ ನಾವು ಆ ಸೊಪ್ಪು ಬೆಳೆಸಬಹುದು. ಇನ್ನೊಂದು ತಾವು ತಿಳಿಸಿದ್ದು, ಈ ಚಳಿಗಾಲದಲ್ಲಿ ಹಿಪ್ಪನೇಳೆ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟ ಪೀಡೆ ಅಂದ್ರೆ ಬಿಹಾರದ ಕಂಬಳಿ ಹುಳು ಅಂತ ಅಂದು. ಇದು ಸಾಧಾರಣವಾಗಿ ಯಾವ ಕಾಲದಲ್ಲಿ ಕಂಡು ಬರುತ್ತೆ ಅಂತಿದೆ? ಬಿಹಾರದ ಕಂಬಳ ಹುಳು ನಮ್ಗೆ ಮುಂಗಾರು ಮತ್ತೆ ಮುಂಗಾರು ನಂತರ ಕೂಡ ಹಿಂಗಾರು ಅಂತ ಹೇಳ್ತೀವಲ್ಲ, ಆ ಹಂತದಲ್ಲಿ ಕೂಡ ಕಂಡು ಬರುತ್ತೆ. ಆಗಸ್ಟ್ ನಿಂದ ಜನವರಿ ತಿಂಗಳವರೆಗೂ ಇದು ಹೆಚ್ಚು. ಅಂದ್ರೆ ಇದರ ಹಾವಳಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದರಲ್ಲಿ ವಿಶೇಷವಾಗಿ 2 ಹಂತ, ಒಂದು ಮೊಟ್ಟೆ ಮತ್ತೆ ಹುಳು ಅಂತ. ಪತಂಗ ಮೊಟ್ಟೆ ಇಡಬೇಕಾದ್ರೆ ಎಲೆ ಕೆಳಗಡೆಗೆ ಗುಂಪು ಗುಂಪಾಗಿ ಅದನ್ನೇ ಒಂದು 50-100 ಮೊಟ್ಟೆಗಳು ಇಟ್ಟಿರುತ್ತೆ. ನಾವು ತೋಟದಲ್ಲಿ ಓಡಾಡಬೇಕಾದ್ರೆ ಅಂತ ಒಂದು ಏನಾದ್ರು ಮೊಟ್ಟೆಗಳು ಇರೋದನ್ನ ಕಂಡು ಬಂದ್ರೆ, ಗುಂಪಿರೋದು ಮೊಟ್ಟೆಗಳು ಗುಂಪಿರೋದನ್ನ ಕಂಡು ಬಂದ್ರೆ ತಕ್ಷಣ ಅದನ್ನು ತೆಗೆದು ಕಾಲಲ್ಲಿ ಹೊಸಕಾಕಬಹುದು, ಇಲ್ಲ ಸುಟ್ಟು ಅದನ್ನ ನಾಶ ಮಾಡಬಹುದು. ಅದಾದ್ರೆ ಅಕಸ್ಮಾತ್ ನಾವು ಅದನ್ನ ಗಮನಿಸಲಿಲ್ಲ ಅಂತಂದ್ರೆ ಆ ಮೊಟ್ಟೆಗಳು ಹೊರಡುದು, ಮರಿ ಹುಳ ಹೊರಗೆ ಬರ್ತವೆ. ಅವು 2 ಹಂತದವರೆಗೂ, ನಾವು ರೇಷ್ಮೆ ಹುಳು ಚಾಕಿ ಅಂತ ಹೆಂಗ ಯಾವ ರೀತಿ ಕರಿತೀವೋ ಅದೇ ರೀತಿ ಅವು ಕೂಡ ಚಾಕಿ ಹಂತದಲ್ಲಿ 2 ಜೋರಕ್ಕೆ ಹೋಗೋವರೆಗೂ ಅದೇ ಎಲ್ಲಿ ಅವು ಮೊಟ್ಟೆ ಹೊಡೆದಿರುತ್ತೋ ಅದೇ ಜಾಗದಲ್ಲಿ ಇದ್ದು ಗುಂಪು ಗುಂಪಾಗೆ ಇದ್ದು ಆ ಎಲೆ ಕೆಳಗಡೆ ಇರುವಂತ ಹಸಿರು ಪದಾರ್ಥ ಎಲ್ಲ ಕೆರೆದು ತಿಂದು ಆ ಎಲೆ ನಮ್ಗೆ ಜಾಲರಿ ತರ ಆಗೋಗಿರುತ್ತೆ. ಅಂತ ಎಲೆಗಳನ್ನ ನಾವು ಸುಲಭವಾಗಿ ಗಮನಿಸಬಹುದು. ಆ ಬಂದಲನೇ ಹಂತದಲ್ಲಿ ಆಗುವಂತ ಲಕ್ಷಣಗಳು, ಈ ಒಂದು ಪೀಡೆಯ ಲಕ್ಷಣಗಳು. ನಂತರ 2ನೇ ಜ್ವರ ಆದ್ಮೇಲೆ ಅವು ಚಾಕಿ ಅಂತ ಮುಗಿಸಿದ ಮೇಲೆ ಅವೆಲ್ಲ ಬೇರ್ಪಟ್ಟು ಚದುರಿಬಿಡ್ತವೆ ಎಲ್ಲಾ ಕಡೆ, ತೋಟದಲ್ಲೆಲ್ಲ ಹರಡಿ ಎಲೆಗಳನ್ನ ಸಂಪೂರ್ಣವಾಗಿ ಅವು ತಿಂದು ಕಡ್ಡಿಗಳು ಮಾತ್ರ ಉಳಿಸೋ ತರ ಹಾನಿ ಮಾಡ್ತವೆ. ಇದನ್ನ ನಾವು ಬರೀ ರೇಷ್ಮೆ ತೋಟದಲ್ಲೇ ಅಲ್ಲ, ಬಹಳಷ್ಟು ಬೆಳೆಗಳಲ್ಲಿ ಕೂಡ ಇದನ್ನ ಗಮನಿಸ್ತೀವಿ, ಈ ಪೀಡೆ ಗಮನಿಸ್ತಿದ್ದೀವಿ. ಅಂದ್ರೆ ತಾವು ಹೇಳಿದ ಅಂಶಗಳನ್ನ ನೋಡ್ಕೊಂಡ್ರೆ ನಾವು ಸಮಗ್ರ ನಿರ್ವಹಣೆಗೆ ಬಹಳ ಅನುಕೂಲ ಆಗುತ್ತೆ. ಅದೇ ತಾವು ಹೇಳಿದಾಗೆ ಮೊದಲನೇದಾಗಿ ಗುಂಪು ಗುಂಪಾಗಿರೋ ಮೊಟ್ಟೆಗಳನ್ನ ಫಸ್ಟ್ ನಾವು ಮೊಟ್ಟೆ ಆಗಿರ್ಬೋದು ಅಥವಾ ಚಾಕಿ ಆಗಿರುವಂತಹ ಹುಳುಗಳಾಗಿರ್ಬೋದು, ಗುಂಪು ಗುಂಪಾಗಿರೋ ಹುಳುಗಳನ್ನ ತಗೊಂಡು ನಾವು ತಕ್ಷಣ ನಾವು ಕಲಲ್ ಹೊಸಕೇನೆ ನಾವು ಅದನ್ನ ನಾಶ ಪಡಬಹುದು, ಇಲ್ಲಾಂದ್ರೆ ಸುಟ್ಟಾದ್ರೂ ನಾಶ ಮಾಡಬಹುದು. ಮುಖ್ಯವಾದಂತ ಕ್ರಮ. ಎರಡನೇದು ಈ ಪತಂಗಗಳನ್ನ ನಾವು ಏನಾದ್ರು ಆಕರ್ಷಿಸ್ಬಿಟ್ಟು ಅವುಗಳನ್ನ ನಾವು ನಾಶ ಪಡಿಸಿದ್ರೆ ಮೊಟ್ಟೆ ಇಡೋದನ್ನ ತಪ್ಪಿಸಬಹುದು. ಹಾಗಾಗಿ ಈ ರಾತ್ರಿ ಹೊತ್ತು ಈ ದೀಪಗಳನ್ನಿಟ್ಟು ಲೈಟ್ ಟ್ರಾಪ್ಸ್ ಅಂತ ದೀಪದ ಬಲೆಗಳು ದೀಪ ಹಾಕಿ ಆ ದೀಪದ ಬುಡದಲ್ಲಿ 5% ಸೋಪ್ ದ್ರಾವಣ, ಅಂದ್ರೆ 1 ಲೀಟರ್ಗೆ 5 ಗ್ರಾಂ ಸೋಪ್ ದ್ರಾವಣ, ಅದಕ್ಕೆ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕನು ಹಾಕಬಹುದು 1 ಅಥವಾ 2 ml ಹಾಕ್ಬಿಟ್ಟು ಅವುಗಳನ್ನ ಹಿಡಿದು ನಾವು ಪತಂಗಗಳನ್ನೆಲ್ಲ ಕೊಲ್ಲಬಹುದು. ಇದು ಇನ್ನೊಂದು ಕ್ರಮ. ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಒಂದು ಪರತಂತ್ರ ಜೀವಿ ಅಂತ ಹೇಳಿದ್ವಲ್ಲ, ಟ್ರೈಕೋ ಕಾರ್ಡ್ ಮೊಟ್ಟೆಗಳನ್ನ ಇಟ್ಟಿರುವಂತ ಮೊಟ್ಟೆಗಳನ್ನ ನಾಶ ಪಡಿಸೋದಕ್ಕೆ ಇವುಗಳನ್ನು ಕೂಡ ನಾವು ಬಳಸ್ಕೋಬಹುದು. ಆದ್ರೆ ಬಳಸೋದಕ್ಕೆ ಮುಖ್ಯವಾಗಿ ಇದು ನಾವು ಏನಾದ್ರು ಔಷಧಿ DDVP ಸಾಮಾನ್ಯವಾಗಿ ಇದನ್ನ ನಿಯಂತ್ರಣಕ್ಕೆ ಇದು ಕೂಡ DDVP ನಾವು ಬಳಸ್ತೀವಿ. ಅದು ಸಿಂಪರಣೆ ಮಾಡಿದ ನಂತರ 3-4 ದಿನ ಕಳೆದ ಮೇಲೆ ನಾವು ಟ್ರೈಕೋ ಕಾರ್ಡ್ಸ್ ಬಳಸಬೇಕಾಗತ್ತೆ. ಅದು ಬಳಸ್ಕೋಬಹುದು. ಯಾಕೆಂತಂದ್ರೆ ನಾನು ಮೊಟ್ಟೆ ಹಂತದಲ್ಲಿ ಇದನ್ನು ನಿವಾರಣೆ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆ ಹೇಳ್ತಿದ್ದೀನಿ. ಅದಾದ್ಮೇಲೆ ಜಾಸ್ತಿ ಈ ಒಂದು ಹಾವಳಿ ಇದ್ದಾಗ ಕೀಟನಾಶಕಕ್ಕೆ ಹೋಗ್ಬೇಕಾಗತ್ತೆ. ಆವಾಗ ನಾವು 2 ml ಪ್ರತಿ ಲೀಟರ್ ನೀರು ಹಾಕೊಂಡು DDVP ಸಿಂಪರಣೆ ಮಾಡಬಹುದು. ಇದು ಮುಖ್ಯವಾಗಿ ನಾವು ಸಮಗ್ರ ನಿವಾರಣೆ ಕ್ರಮಗಳನ್ನ ನಾವು ಪಾಲಿಸಬಹುದಾಗಿರುತ್ತೆ. ಇನ್ನು ನಾವು DDVP ಬಳಸಿದಾಗ 10-15 ದಿನ ನಾವು ಸುರಕ್ಷಿತ ಅವಧಿ ಪಾಲಿಸಲೇಬೇಕು ಹುಳು ಸಾಕಣೆಗೆ ಮುಂಚೆ. ಇನ್ನು ಮುಖ್ಯವಾಗಿ ಈ ಹಿಪ್ಪನೇಳಿನಲ್ಲಿ ಕಂಡುಬರುವಂತ ರಸ ಹೀರುವಂತ ಕೀಟಗಳು ಯಾವ್ಯಾವು ಅಂತೀರಿ? ರಸ ಇರುವಂತ ಕೀಟಗಳಲ್ಲಿ ಜಾಸಿಡ್ಸ್, ಹೇನುಗಳು, ಬಿಳಿ ನೊಣ, ಕಪ್ಪು ಶುಲ್ಕ ಕೀಟಗಳು ಇವು ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಈ ಥ್ರಿಪ್ಸ್, ಅಥವಾ ನುಷಿ ಅಂತ ಏನಂತೀವಲ್ಲ, ಹಾವಳಿ ಜಾಸ್ತಿ ಆಗಿದೆ. ಮೊದಲೆಲ್ಲ ಇವೆಲ್ಲ ಬೇಸಿಗೆಗಾಲದಲ್ಲಿ ಜಾಸ್ತಿ ಇರೋದಂತ ಕಂಡು ಬರ್ತಿದೆ, ಆದರೆ ಹವಾಮಾನ ಬದಲಾಗ್ತಿದೆ. ಸ್ವಲ್ಪ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಕೆಲವೊಮ್ಮೆ ಇವತ್ತು ಚಳಿಗಾಲದಲ್ಲಿ ಕೂಡ ಈ ಒಂದು ಲಕ್ಷಣಗಳು ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ. ಆದರೆ ಇವತ್ತು ಚಳಿಗಾಲಕ್ಕೆ ಸೀಮಿತವಾದಂತ ಕೀಟಗಳೇನಲ್ಲ, ಬೇಸಿಗೆಯಲ್ಲಿ ಹೆಚ್ಚು ಬರೋದು, ಆದರೆ ಚಳಿಗಾಲದಲ್ಲೂ ಬರುವಂತ ಸಾಧ್ಯತೆಗಳು ಇತ್ತೀಚೆಗೆ ಗಮನಿಸ್ತಾ ಇದೀವಿ. ಹಾಗಾಗಿ ಇವುಗಳ ಬಗ್ಗೆ ಕೂಡ ನಾವು ಸ್ವಲ್ಪ ನಿರ್ವಹಣಾ ಕ್ರಮಗಳನ್ನ ಅಣಿಸ್ಕೊಳ್ಳೋದು ಅಂದ್ರೆ ಮುಖ್ಯವಾಗಿ ರಸ ಎಂತ ಕೀಟಗಳು. ರೈತ ಬಾಂಧವರೇ, ತಮಗೆ ಈ ಒಂದು ಚಳಿಗಾಲದಲ್ಲಿ ಹಿಪ್ನೇಳೆ ಬೆಳೆಗೆ ಬರುವಂತ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮಂಜುನಾಥ್ ಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9448669630. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448669630.